ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ತರಂಗಾಂತರ 103.5 ಮೆಗಾಹರ್ಟ್ಸ್. ಈಗ ಸಮಯ 5:30:20. ಶ್ರೋತೃ ಬಾಂಧವರಿಗೆಲ್ಲ ಮಂಗೋಟೆ ಕೆ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಕರ್ನಾಟಕವನ್ನು ಕೋವಿಡ್ 19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ 19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ ಕೋವಿಡ್ 19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು ಕೋವಿಡ್ 19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ. ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಮಲೆನಾಡಿನ ಕೃಷಿ ಅನುಭವ ಕುರಿತು ಎನ್ಆರ್ಪುರ ತಾಲೂಕು ದ್ವಾರಮಕ್ಕಿಯ ಎಲ್ಎಂ ಸತೀಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ನೀವು ಯಾವಾಗಲಾದರೂ ಕೊಪ್ಪ ಮತ್ತೆ ನರಸಿಂಹರಾಜಪುರ ತಾಲೂಕಿನಲ್ಲಿ ಪ್ರವಾಸ ಮಾಡಬೇಕಾದಂತಹ ಸಂದರ್ಭ ಬಂದಾಗ ನಿಮಗೆ ಸಾಮಾನ್ಯವಾಗಿ ಕೇಳ್ಬರ್ತಾ ಇರತಕ್ಕಂತಹ ಹೆಸರು ಅಂತ ಹೇಳಿದ್ರೆ ರಾಜೇಂದ್ರ ಅವರು. ಅವರು ಹಿರಿಯ ಸಹಕಾರಿ ಧುರೀಣರು, ರಾಜಕೀಯ ಕ್ಷೇತ್ರದಲ್ಲೂ ಸಾಕಷ್ಟು ಹೆಸರನ್ನ ಮಾಡಿದಂಥವರು, ಜೊತೆಗೆ ಕೃಷಿಕರು ಸಹ. ಈ ಎಲ್ಲದರ ಬಗ್ಗೆ ರಾಜೇಂದ್ರ ಅವರಿಗೆ ಮಾತಾಡಿಸ್ತಾ ಹೋಗೋಣಂತೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವಿದ್ಯಮಾನಗಳು ಅವರಿಗೆ ಬೇಸರವನ್ನ ತಂದೊಡ್ಡಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಮೌಲ್ಯವನ್ನ ಇಟ್ಕೊಂಡು ರಾಜಕಾರಣ ಮತ್ತೆ ಕೃಷಿ ಮಾಡದಂತವರು. ಯಾಕೆ ರಾಜೇಂದ್ರ ಅವರು ಇತ್ತೀಚಿನ ದಿನಗಳಲ್ಲಿ ಒಂದ್ ಸ್ವಲ್ಪ ವಿಮುಖರಾಗಿದ್ದಾರೆ ಅಂತ ಹೇಳಿ ಅವರ ಮಾತಿನಿಂದನೇ ಕೇಳೋಣಂತೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ. ನಾನು ಹೇಳಿದೆ, ಯಾಕೋ ಒಂದ್ ಸ್ವಲ್ಪ ವಿಮುಖರಾಗಿದ್ದೀರಿ, ಬೇಜಾರಾಗಿದ್ದೀರಿ? ವಿಮುಖವಾದ ಪ್ರಶ್ನೆ ಏನಿಲ್ಲ, ಬಟ್ ರಾಜಕಾರಣದಿಂದ ಸ್ವಲ್ಪ ದೂರ ಅಂತನೂ ಅಲ್ಲ, ಹತ್ರ ಅಂತನೂ ಅಲ್ಲ, ನ್ಯೂಟ್ರಲ್ ಆಗಿದ್ದೀವಿ. ಯಾಕೆ ಅಂತಂದ್ರೆ, ಒಂದು ನನ್ನ ಆರೋಗ್ಯದ ದೃಷ್ಟಿಯಿಂದ, ಎರಡನೇದಾಗಿ ಇತ್ತೀಚಿನ ರಾಜಕಾರಣಗಳು ಬಹಳ ಪೊಲ್ಯೂಷನ್ ಆಗಿದ್ದಾವೆ. ಆ ಮಟ್ಟಿಗೆ ಆ ಕೆಳಮಟ್ಟಕ್ಕೆ ಇಳಿದ ರಾಜಕಾರಣ ಮಾಡೋದು ಕಷ್ಟ. ಹಾಗಂತ ರಾಜಕಾರಣದ ದೂರ ಇರಕ್ಕೂ ಸಾಧ್ಯ ಆಗೋದಿಲ್ಲ. ಸಕ್ರಿಯವಾದಂತಹ ಚುನಾವಣಾ ರಾಜಕಾರಣದಲ್ಲಿ ಭಾಗವಹಿಸಿದ್ರು ಕೂಡ ನಾವೇ ಅಭ್ಯರ್ಥಿಯಾಗಿ ಭಾಗವಹಿಸುವಂತ ಹುಮ್ಮಸ್ಸನ್ನ ಕಳ್ಕೊಂಡಿದ್ದೀವಿ. ಬಟ್ ಆದರೂ ಕೂಡ ರಾಜಕಾರಣ ಮಾಡಲೇಬೇಕು. ಈ ದೇಶದ ಹಿತದೃಷ್ಟಿಯಿಂದ ಅದರ ಜೊತೆಗೆ ಇರ್ತೀವಿ. ನಮ್ಮ ಸೈದ್ಧಾಂತಿಕವಾಗಿ ಏನು ಒಪ್ಪಿಗೆ ಆಗುತ್ತೋ ಆ ವಿಚಾರದ ಜೊತೆಗೆ ಹೊಂದಿಕೊಂಡು ರಾಜಕಾರಣ ಅಂತಂದ್ರೆ ಈ ದೇಶದ ಒಂದು ಭಾಗ ಆಗಿರೋದ್ರಿಂದ, ಡೆಮಾಕ್ರಸಿನಲ್ಲಿ ರಾಜಕಾರಣನೂ ಒಂದು ಭಾಗ ಆಗಿರೋದ್ರಿಂದ ಅದರಲ್ಲಿ ಇರಲೇಬೇಕಾಗುತ್ತೆ, ಇರ್ತೀವಿ. ಅಂತಂದ್ರೆ ಬಹಳ ಸಕ್ರಿಯವಾಗಿ ಹೋರಾಟಗಳು, ರಾಜಕಾರಣ ರೈತಪರವಾದಂತಹ ಹೋರಾಟಗಳಲ್ಲಿ ಹೆಚ್ಚು ಭಾಗವಹಿಸ್ತಾ ಇಲ್ಲ. ಬಹುಶಃ ನೆಕ್ಸ್ಟ್ ಮುಂದೆ ಅದನ್ನು ಯೋಚನೆ ಮಾಡಬೇಕು, ಯಾವ ತರ ನನ್ನ ಮುಂದಿನ ನಿರ್ಧಾರ ತಗೊಳ್ಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಈ ಭಾಗದ ಜನಗಳಿಗೆ ನಮ್ಗೆ ಏನೇ ತೊಂದರೆ ಆದರೂ ರಾಜೇಂದ್ರಣ್ಣ ಇದ್ದಾರೆ ಅಂತಾರೆ. ನೀವು ಹೀಗೆ ನಾನು ಒಂದ್ ಸ್ವಲ್ಪ ನಿಷ್ಕ್ರಿಯ ಆಗಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲೋ ಒಂದ್ ಕಡೆ ಮನಸ್ಸಿಗೆ ನಾವಿನ್ ಯಾರನ್ನ ಕೇಳಬೇಕು? ಅಲ್ಲಲ್ಲ, ನಿಷ್ಕ್ರಿಯ ಅಂತಂದ್ರೆ ಚುನಾವಣಾ ರಾಜಕೀಯ ಬೇರೆ, ಸಾರ್ವಜನಿಕ ಚಟುವಟಿಕೆಯಲ್ಲಿ ಭಾಗವಹಿಸೋದು ಬೇರೆ, ಅಥವಾ ಸಾರ್ವಜನಿಕ ಚಟುವಟಿಕೆಯಲ್ಲಿ ಇದ್ದು ರಾಜಕೀಯ ಮಾಡೋದೇ ಬೇರೆ. ಈಗ ನಾನು ಚುನಾವಣೆಯಲ್ಲಿ ಭಾಗವಹಿಸಲ್ಲ ಅನ್ನೋ ಮಾತ್ರಕ್ಕೆ ಜನರಿಂದ ದೂರ ಇದ್ದೀನಿ ಅನ್ನೋ ಮಾತ್ರ ಅಲ್ಲ. ಒಂದು ಚುನಾವಣೆಯಿಂದ ಭಾಗವಹಿಸದೇ ಇರೋ ಕಾರಣ ಏನು ಅಂತಂದ್ರೆ ನನ್ನ ಆರೋಗ್ಯದ ಇತಿಮಿತಿ ಅಷ್ಟೇ. ಎರಡನೇದಾಗಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ರೆ ಸಾಧ್ಯ ಇರಲ್ಲ ಸ್ಪಂದಿಸದೇ ಇರಲಿಕ್ಕೆ. ಆ ದೃಷ್ಟಿಕೋನದಲ್ಲಿ ಜನರ ಮಧ್ಯೆ ಇದ್ದೀನಿ, ಈಗಲೂ ಸಮಯ ಬಂದಾಗ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು. ಇನ್ ಮುಂದೆ ಸ್ವಲ್ಪ ಆರೋಗ್ಯ ಸುಧಾರಿಸಿರೋದ್ರಿಂದ ಇನ್ನು ಹೆಚ್ಚು ಸಕ್ರಿಯವಾಗಿ ಹೇಗೆ ಭಾಗವಹಿಸಬೇಕು, ಜನರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು, ನನ್ನ ಇತಿಮಿತಿ ಒಳಗೆ ಹೇಗೆ ರಾಜಕಾರಣ ಮಾಡಬೇಕು ಅನ್ನೋ ಸ್ವಲ್ಪ ಕೆಲವು ದಿನದಲ್ಲಿ ಒಂದು ತೀರ್ಮಾನ ತಗೊಳ್ತೀನಿ. ನಾನು ಈ ಭಾಗದ ಪ್ರಮುಖ ಸಮಸ್ಯೆಗಳೇನು ಅಂತ, ಬಹಳ ಮುಖ್ಯವಾದ ಸಮಸ್ಯೆ ಅಂತಂದ್ರೆ ಸಂಘರ್ಷ, ಫಾರೆಸ್ಟ್ ಮತ್ತು ಈ ರೈತರಿಗೆ ಇರುವಂತ ಸಂಘರ್ಷ ಬಹಳ ಮುಖ್ಯವಾದ ಜೀವನದ ಸಂಘರ್ಷ ಇದು. ಇಲ್ಲಿ ನಾವು ಸ್ವಲ್ಪ ಸ್ವಾರ್ಥಿಗಳಾಗಿದ್ದೀವಿ, ಜೊತೆಗೆ ಫಾರೆಸ್ಟ್ ಉಳಿಸ್ತೀವಿ ಅನ್ನುವಂತ ಸರ್ಕಾರದ ತೀರ್ಮಾನಗಳು ಕೂಡ ನಮ್ಮ ಬದುಕಿನ ಮೂಲಭೂತವಾದಂತಹ ವ್ಯವಸ್ಥೆನೆ ಕಸಿಯುವಂತ ತೀರ್ಮಾನಗಳಾಗ್ತಾ ಇದ್ದಾವೆ. ನಮ್ಮನೇಲಿ ವಿಶ್ವಾಸಕ್ಕೆ ತಗೊಂಡು ಅರಣ್ಯ ಉಳಿಸಬೇಕು ಅನ್ನುವ ಮನೋಭಾವನೆ ಅಥವಾ ಆ ತರದ ಕಾರ್ಯಚಟುವಟಿಕೆಗಳು ಕಾರ್ಯಸೂಚಿನ ಸರ್ಕಾರ ಅಥವಾ ಅದನ್ನ ಫಾರೆಸ್ಟ್ ಉಳಿಸಬೇಕು ಅನ್ನೋರನ್ನು ಯೋಚನೆ ಮಾಡದೇ ಇರೋದ್ರಿಂದ ಒಂದ್ ತರದಲ್ಲಿ ಇಲ್ಲಿ ಬದುಕ್ತಿರುವವರು ಅರಣ್ಯನ ಪ್ರೀತಿಸಿ 2000 ವರ್ಷಗಳಿಂದ ಅರಣ್ಯನ ಉಳಿಸಿ ಬೆಳೆಸ್ಕೊಂಡು ಬಂದ್ರು, ಇವತ್ತು ಅರಣ್ಯನ ದ್ವೇಷಿಸುವ ಹಂತಕ್ಕೆ ಯಾವುದೇ ಒಂದು ಪ್ರದೇಶದ ಜನರನ್ನ ಹೊರತುಪಡಿಸಿ ಆ ಪ್ರದೇಶದ ಸಾಂಸ್ಕೃತಿಕ ಚಟುವಟಿಕೆ ಅಥವಾ ಆ ಪ್ರದೇಶದ ಸಂಪತ್ತನ್ನ ಉಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಅವರು ವಿಶ್ವಾಸಕ್ಕೆ ತಗೊಂಡು ಅವರ ಬದುಕಿಗೂ ಪೂರಕವಾದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಂತರ ಅಲ್ಲಿಯ ಸಂಸ್ಕೃತಿನ, ಸಮಾಜನ, ಅರಣ್ಯನ ಅಥವಾ ಅಲ್ಲಿಯ ಇತರೆ ಸಂಪತ್ತನ್ನ, ಖನಿಜ ಸಂಪತ್ತನ್ನ ಉಳಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮತ್ತು ಕಾನೂನನ್ನ ಸರ್ಕಾರ ರೂಪಿಸಿದಾಗ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದು ಬಹಳ ಮುಖ್ಯ, ಸರ್ಕಾರನೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಅರಣ್ಯ ಉಳಿಲೇಬೇಕು, ಅರಣ್ಯ ಉಳಿದೇ ಇದ್ರೆ ಈ ಪ್ರಪಂಚ ಉಳಿಯಕ್ ಸಾಧ್ಯ ಅಲ್ಲ. ಅದ ಆ ದೃಷ್ಟಿಕೋನ ಅವನ ಆತ್ಮಗತವಾಗಿದ್ದಕ್ಕೆ ಕೂಡ ಇಷ್ಟು ದಿನ ಪಶ್ಚಿಮ ಘಟ್ಟದಲ್ಲಿ ಅರಣ್ಯ ಉಳಿದು ಬರೋಕ್ ಸಾಧ್ಯ ಆಗಿದೆ. ಇದಕ್ಕೆ ಪೂರಕವಾದಂತ ಕೃಷಿ, ಉದಾಹರಣೆಗೆ ಇವತ್ತಿಲ್ಲಿ ಬಹಳ ಮುಖ್ಯವಾಗಿ ನಾವು ಅಡಿಕೆ ಬೆಳೀತಾ ಇದೀವಿ. ನಮ್ಮ ಮೂಲಭೂತವಾದಂತ ಆರ್ಥಿಕ ಬೆಳೆ ಅಡಿಕೆ. ಇವತ್ತು ಸ್ವಲ್ಪ ಲಾಭದಾಯಕವಾದ ಇದೆ ಅಂತ ಹೇಳಿ ನಾನ್ ಟ್ರೆಡಿಷನಲ್ ಏರಿಯಾದಲ್ಲೂ ಸಿಕ್ಕಾಪಟ್ಟೆ ಅಡಿಕೆ ಹಾಕಿ ಅದಕ್ಕೊಂದು ನಿರ್ಬಂಧ ಹೇರದೇ ಇದ್ರೆ ಬೆಲೆ ಕುಸಿದಾಗ ಇಲ್ಲಿ ಬದುಕು ಅವನದು ಬರ್ಬರ ಆಗುತ್ತೆ, ಅವನು ನಾಳೆ ಬೇರೆ ಬೆಳೆ ಬೆಳ್ಕೊಂಡು ಹೋಗ್ತಾನೆ. ಅದರಿಂದ ಈ ತರ ಒಂದು ಅನ್ಬ್ಯಾಲೆನ್ಸ್ ಆಗದಿದ್ದಂಗೆ ಆರ್ಥಿಕ ಚಟುವಟಿಕೆಗೆ ಅಥವಾ ಅವನ ಬದುಕಿಗೆ ಒಂದು ಜವಾಬ್ದಾರಿ ಕೊಟ್ಟು ಇಲ್ಲಿ ಅರಣ್ಯನು ಬೆಳೆಸಬೇಕು, ಸಾಂಸ್ಕೃತಿಕ ಚಟುವನ್ನು ಬೆಳೆಸಿದಾಗ ಮಾತ್ರ ಸಮಾಜ ಸುಖಿಯಾಗಿರಕ್ ಸಾಧ್ಯ ಆಗುತ್ತೆ. ಇಲ್ಲದೇ ಏನಾಗುತ್ತೆ, ಬೇರೆ ತರದ ಆಕ್ಟಿವಿಟೀಸ್ ಹೋದ್ರೂ ಹೋಗ್ಬೋದು, ಯೂತ್ಸ್ ಡೈವರ್ಟ್ ಆಗ್ಬೋದು. ಇದು ಬಹಳ ಮುಖ್ಯ. ಇಲ್ಲಿ ಈ ತರದ ಒಂದು ಯೋಚನೆ ಕ್ರಿಯಾತ್ಮಕವಾಗಿ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿಯರನ್ನ ವಿಶ್ವಾಸಕ್ಕೆ ತಗೊಂಡು ಅರಣ್ಯ ಉಳಿಸುವಂತ ಕೆಲಸ ಮಾಡಬೇಕಾಗತ್ತೆ, ಸಂಸ್ಕೃತಿ ಉಳಿಸುವಂತ ಈ ಪ್ರಾದೇಶಿಕ ಅಭಿವೃದ್ಧಿನ ಇಟ್ಟುಕೊಂಡು ಎಲ್ಲಾ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಯಶಸ್ವಿ ಆಗುತ್ತೆ. ಇವತ್ತು ನಾನು ಕೃಷಿ ಭೂಮಿನ ಪ್ಲಾಂಟೇಶನ್ ಮಾಡಿದ್ರೆ ಅದು ಒಂದು ಅರಣ್ಯ ಅಂತ ಕನ್ಸಿಡರ್ ಮಾಡೋದಿಲ್ಲ. ಈಗ ಬರ್ಡ್ ಆದಂತ ಭೂಮಿನಲ್ಲಿ ನಾನು ಅಡಿಕೆ ಹಾಕಿದ್ರೆ ಇಟ್ಸ್ ಆಲ್ಸೋ ಎ ವೆಸ್ಟರ್ನ್ ಘಾಟ್ ಟ್ರೀ, ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸುವಂತ ಅನ್ಬಹುದು. ಇನ್ನ ಆಮೇಲೆ ಮೂಲಭೂತವಾಗಿ ನಾವು ಈಗ ಬೇಲಿ ಮಾಡ್ಲಿಕ್ಕೆ ಕಾಡು ಕಡಿತೀವಿ, ಅದ್ ಕಡಿದಿದ್ದಂಗೆ ಇವನು ಗ್ಯಾಸ್ ಎಂತದೋ ಕೊಟ್ರೆ ಅವನ್ ಯಾಕೆ ಕಾಡು ಕಡಿಯಕ್ ಹೋಗ್ತಾನೆ? ಈ ತರದ ಒಂದು ವ್ಯವಸ್ಥೆನ ಮಾಡಿ ಎಲ್ಲಿ ಡಿಸ್ಟ್ರಾಯ್ ಮಾಡ್ತಾನೆ ಇಲ್ಲಿ ಇರೋ ಮನುಷ್ಯ, ಅದನ್ನ ಹೇಗೆ ತಡಿಬಹುದು, ಅದಕ್ಕೆ ಪೂರಕವಾಗಿ ಅವನ ಅವಶ್ಯಕತೆಗೆ ಪೂರೈಸಿದ್ರೆ ಅವನ ಯಾಕೆ ಸುಮ್ಮನೆ ಅಲ್ಲಿ ಕಾಡು ಕಡಿಯಕ್ ಹೋಗ್ತಾನೆ? ನಮಗೀಗ ಹಿಂದೆ 1918-20 ಅಂತ ಕಾಣುತ್ತೆ, ಕೋಲ್ಮನ್ ಕಾಲದಲ್ಲಿ ಒಂದು ರೆಕಮೆಂಡೇಶನ್ ಮಾಡಿ ಅಡಿಕೆ ತೋಟದ ಪಕ್ಕದಲ್ಲಿ ಸೊಪ್ಪಿನ ಅಡ್ಡ ಬೆಳೆಸಿ, ನೀವು ಸೊಪ್ಪು ನಮಗೆ ರೈತರಿಗೆ, ಅಲ್ಲಿ ಬೆಳೆದ ಮರಗಳು ಸರ್ಕಾರಕ್ಕೆ ಅಂತ. ಈ ತರದ ಒಂದು ವಯಾ ಮೀಡಿಯಾ ಪಾಲಿಸಿ. ಈಗ ಅಡಿಕೆ ತೋಟ ಮಾಡಬೇಕಾದ್ರೆ ಸೊಪ್ಪಿನ ಅವಶ್ಯಕತೆ ಇದೆ, ನೀವು ಕಾಡಿಗೆ ಹೋಗ್ಬೇಡಿ ಅಂತಂದ್ರೆ ಇಲ್ಲಿಯ ವಾಸ ಮಾಡೋ ಜನರನ್ನು ವಿಶ್ವಾಸಕ್ಕೆ ತಗೊಂಡು ನೀವು ಅರಣ್ಯ ಉಳಿಸೋದು ಅಥವಾ ಸಂಸ್ಕೃತಿ ಉಳಿಸೋದು ಅಥವಾ ದೇಶದ ಸಂಪತ್ತನ್ನು ಉಳಿಸುವಂತ ಕಾರ್ಯಕ್ರಮಗಳು ಹಾಕೊಂಡ್ರೆ ತುಂಬಾ ಯಶಸ್ವಿ ಆಗ್ತವೆ. ಮಲಗಿರ್ತೀರಿ, ಕನಸು ಬೀಳತ್ತೆ, ನನಗೆ ಏನಾರು ಅಧಿಕಾರ ಇದ್ರೆ ನಾನು ಇದನ್ನ ಅದ್ಭುತವಾಗಿ ಮಾಡಬಲ್ಲೆ ಅನ್ನೋ ಒಂದು ಇದು ಏನು ಆತರ ಕನಸುಗಳು ಮತ್ತೆ ನಿಮ್ಮ ಆಲೋಚನೆಗಳು? ಇದೇ ಹೇಳಿದ್ನಲ್ಲ, ಇದೇ ಕನಸು ನನಗೆ. ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಪ್ರಕೃತಿ ಅವರಿಗೆ ರಕ್ತಗತವಾಗಿ ಬಂದಂತ ವಿಚಾರ. ಪ್ರಕೃತಿ, ಅರಣ್ಯ, ಇಲ್ಲಿಯ ವಾಸ ಮಾಡೋ ಜನ ಒಬ್ರಿಗೊಬ್ರು ಒಂದು ಮುಖದ ಎಣ್ಣೆ ನಾಣ್ಯಗಳು, ಇವೆರಡೂ ಬಿಟ್ಟಿರಕ್ ಸಾಧ್ಯ ಆಗೋದಿಲ್ಲ. ಇದನ್ನ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡಿದಾಗ ಮಾತ್ರ ಪ್ರಕೃತಿನ ಉಳಿಸಬಹುದು, ಇಲ್ಲಿಯ ಜನಜೀವನನು ಉಳಿಸಬಹುದು. ಅದಾಗದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ಎರಡೂ ಹಾಳಾಗ್ತವೆ ಅನ್ನುವ ಮಾತನ್ನು ಹೇಳಿದೆ. ಅದು ನೂರಕ್ಕೆ ನೂರು ಸತ್ಯ. ಅದು ನನ್ನ ಕನಸು. ಯಾಕೆಂದ್ರೆ ನಾನು ವೆಸ್ಟರ್ನ್ ಘಾಟ್ ಕನ್ಸರ್ನ್ಡ್ ಯಾಕೆ ನನಗೆ ಅಂತಂದ್ರೆ ಇದು ದೇವಸ್ಥಾನದ ಗರ್ಭಗುಡಿ, ಇದು ಪ್ರಪಂಚದ ಗರ್ಭಗುಡಿ ಈ ಫಾರೆಸ್ಟ್. ಅದಕ್ಕೆ ನಾನು ಹೇಳಿದೆ ಈ ಪಿರಮಿಡ್, ಇದು ಟೈಗರ್ ಪ್ರಾಜೆಕ್ಟ್, ಟೈಗರ್ ಪಿರಮಿಡ್ ಅಂತಂದ್ರೆ. ಪಿರಮಿಡ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಈಗ ಜಿಂಕೆ ಹುಲ್ಲು ತಿನ್ನುತ್ತೆ, ಜಿಂಕೆನ ಹುಲಿ ತಿನ್ನುತ್ತೆ, ಅದರಿಂದ ಇದು ಇದು ಒಂದು ಲೈಫ್ ಸೈಕಲ್. ಬಟ್ ನಾನು ಹೇಳ ಹ್ಯೂಮನ್ ಪಿರಮಿಡ್ ಮಾಡಿ, ಇಲ್ಲಿ ಜಿಂಕೆನೂ ಬದುಕಬೇಕು, ಹುಲಿನೂ ಬದುಕಬೇಕು, ಮನುಷ್ಯನೂ ಬದುಕಬೇಕು. ಈ ತರದ ಒಂದು ಪ್ರಾಜೆಕ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ನನ್ನ ಕನಸು. ಬಹುಶಃ ಕನಸಲ್ಲಿ ಏನಾದ್ರೂ ಅಧಿಕಾರ ಸಿಕ್ಕರೆ ಇದಕ್ಕೆ ಮೂಲಭೂತವಾಗಿ ಯೋಚನೆ ಮಾಡಿ. ಬಹಳ ಕಡೆ ಹೇಳಿದೀವಿ ನಾವು, ಇದು ಬಹಳ ಇಂಪಾರ್ಟೆಂಟ್. ಇದು ಅಭಿವೃದ್ಧಿ ಅಂತಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಒಂದಿಷ್ಟು ರಸ್ತೆ ರೋಡ್ ಮಾಡೋದು, ಬೀದಿ ದೀಪ ಹಾಕೋದ್ವಲ್ಲ. ಅಭಿವೃದ್ಧಿ ಅಂದ್ರೆ ಓವರ್ಆಲ್ ಆಕ್ಟಿವ್ ಹ್ಯೂಮನ್ ಲೈಫ್ ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡೋದೇ ಅಭಿವೃದ್ಧಿ, ಅಥವಾ ಆ ಪ್ರಾದೇಶಿಕವಾದಂತಹ ಮೂಲಭೂತ ಅವಶ್ಯಕತೆಗಳನ್ನ ಹೆಚ್ಚು ಮಾಡೋದೇ ಅಭಿವೃದ್ಧಿ ಆಗುತ್ತೆ. ಟೋಟಲ್ ಡೆವಲಪ್ಮೆಂಟ್ ಇದು ಇಂಪಾರ್ಟೆಂಟ್. ಈಗ ಏನಾಗಿದೆ ಅಂದ್ರೆ ಫ್ರಾಗ್ಮೆಂಟೆಡ್ ಎಜುಕೇಶನ್ ಸಿಸ್ಟಮ್ ಬಂದ್ಬಿಟ್ಟಿದೆ. ಮೊದಲು ಒಬ್ಬ MBBS ಡಾಕ್ಟರ್ ಹತ್ರ ಹೋದ್ರೆ ಅವನು ಎಲ್ಲದಕ್ಕೂ ಔಷಧಿ ಕೊಡೋನು. ಈಗ ಕಣ್ಣು ಅಂದ ತಕ್ಷಣ ನೀನು ಕಣ್ಣು ಹತ್ರ ಹೋಗಿ ನಂಗೆ ಸಂಬಂಧ ಇಲ್ಲ ಅಂತ ಮೂಗು, ನಾನು ಮೂಗು ಹತ್ರ ಹೋದ ತಕ್ಷಣ ಮೂಗು ನಾನು ನಂಗೆ ಸಂಬಂಧ ಇಲ್ಲ, ನಿನ್ ಕಣ್ಣು ಕಣ್ಣು ಹತ್ರ ಹೋಗು ಅಂತಾನೆ. ಹಿಂಗೆ ಫ್ರಾಗ್ಮೆಂಟೆಡ್ ಎಜುಕೇಶನ್ ಇಂದ ಬಹುಶಃ ಇವೆಲ್ಲ ಸೊಸೈಟಿನೇ ಫ್ರಾಗ್ಮೆಂಟ್ ಆಗ್ತಿದೆಯೇನೋ ಅನ್ನೋ ಮನೋಭಾವನೆ ನನಗೆ ಬರ್ತಾ ಇದೆ. ಟೋಟಲ್ ಎಜುಕೇಶನ್ ಇರಬೇಕಾಗತ್ತೆ, ಟೋಟಲ್ ನಾಲೆಡ್ಜ್ ಇರಬೇಕಾಗುತ್ತೆ, ಟೋಟಲ್ ಕಾನ್ಸೆಪ್ಟ್ ಇರಬೇಕಾಗತ್ತೆ, ಟೋಟಲ್ ಡೆವಲಪ್ಮೆಂಟಲ್ ಕಾನ್ಸೆಪ್ಟ್ ಇರಬೇಕಾಗುತ್ತೆ. ಇಲ್ಲಿರೋ ಒಂದು ಇರುವೆನು ಕನ್ಸಿಡರ್ ಮಾಡಬೇಕು, ಇರುವಂತ ಇಲ್ಲರ ಹೋಮೋಸಿಪಿಯನ್ನು ಕನ್ಸಿಡರ್ ಮಾಡ್ಕೊಬೇಕು, ಒಂದು ಸಣ್ಣ ಪ್ರಾಣಿನೂ ಕನ್ಸಿಡರ್ ಮಾಡ್ಕೊಂಡು ನಾವು ಡೆವಲಪ್ಮೆಂಟಲ್ ಸ್ಕೀಮ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಇದು ನನ್ನ ಆಶಯ, ಆಕಾಂಕ್ಷೆ ಕೂಡ ಅಷ್ಟೇ. ಸಬ್ ಡಿವಿಷನ್ ಅಂಡ್ ಫ್ರಾಗ್ಮೆಂಟೇಷನ್ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದ್ದಾವೆ. ಪ್ರತಿ ವರ್ಷ ಒಂದು ಸಾವಿರಾರು ಜನ ಅಲ್ದೇ ಇದ್ರು, ಒಂದು 600-700 ಜನ ಹುಡುಗರುಗಳು ಬರ್ತಾನೆ ಇರ್ತಾರೆ ಹೊರಗೆ. ಇವರುಗಳು ಒಂಥರ ಕೃಷಿ ಬಗ್ಗೆ ಕಾಳಜಿ ವಹಿಸ್ದಲೆ ಒಂದು ಉದ್ಯೋಗಕ್ಕಾಗಿ ಅದನ್ನ ಮಾಡ್ಕೊಳ್ತಾ ಇರೋದು, ಅದು ಒಂದು ರೀತಿ ಕೃಷಿಗೆ ಮಾರಕ ಅಂತ ನನಗೆ ಅನ್ಸುತ್ತೆ. ಮೂಲಭೂತವಾಗಿ ಕೃಷಿನ, ಕೃಷಿ ಯೂನಿವರ್ಸಿಟಿಗಳನ್ನ ಡಿವಿಷನ್ ಮಾಡಿದಾಗ ನಾನು ವಿರೋಧ ಮಾಡಿದೆ. ಹಾರ್ಟಿಕಲ್ಚರ್ಗೆ ಒಂದು, ಅಗ್ರಿಕಲ್ಚರ್ಗೆ ಒಂದು, ರೇಷ್ಮೆಗೆ ಒಂದು, ಅಲ್ಲ ಏರಿಯಾ ವೈಸ್ ಅಗ್ರಿಕಲ್ಚರ್. ಶಿವಮೊಗ್ಗ, ಶಿವಮೊಗ್ಗ ಅಂದ್ರೆ ಇಟ್ ಶುಡ್ ಕಮಾಂಡರ್ ಹಾರ್ಟಿಕಲ್ಚರ್ ಬರಬೇಕು, ಅಗ್ರಿಕಲ್ಚರ್ ಬರಬೇಕು, ಫಾರೆಸ್ಟ್ರಿ ಬರಬೇಕು ಶಿವಮೊಗ್ಗ ಯೂನಿವರ್ಸಿಟಿನಲ್ಲಿ. ಟೋಟಲ್ ಕಾನ್ಸೆಪ್ಟ್ನಲ್ಲಿ ಇವರು ಅಗ್ರಿ ಯೂನಿವರ್ಸಿಟಿ ರಿಸರ್ಚ್ಗಳು ನಡಿಬೇಕಾಗುತ್ತೆ. ಈ ತರ ಫ್ರಾಗ್ಮೆಂಟೇಷನ್ ಇರೋದ್ರಿಂದ ಬಹುಶಃ ಈ ಪ್ರಾದೇಶಿಕವಾಗಿ ಏನೇನು ಬೆಳೀತಾರೆ, ಇದಕ್ಕೊಂದು ಯೂನಿವರ್ಸಿಟಿ ವೆಸ್ಟರ್ನ್ ಘಾಟ್ ಯೂನಿವರ್ಸಿಟಿ ಅಂತಂದ್ರೆ ಇಲ್ಲಿ ನಾವು ಫಾರೆಸ್ಟ್ರಿ ಇದೆ, ಅಗ್ರಿಕಲ್ಚರ್ ಇದೆ, ಫಿಶರಿ ಇದೆ, ಹಾರ್ಟಿಕಲ್ಚರ್ ಇದೆ, ಈ ತರದ್ದು ಬರೀಬೇಕು. ಇಲ್ಲಿ ರೇಷ್ಮೆ ಬೇಕಾದ್ರೆ ಬಿಡಿ. ಈ ತರ ಯುನೈಟೆಡ್ ನಾನ್ ಫ್ರಾಗ್ಮೆಂಟೆಡ್ ಎಜುಕೇಶನ್ ಸಿಸ್ಟಮ್ ಬಂದಾಗ ಮಾತ್ರ ಒಂದು ಪ್ರಾದೇಶಿಕ ಡೆವಲಪ್ಮೆಂಟ್ಗೆ ಸಾಧ್ಯ ಆಗುತ್ತೆ. ಆ ಯೂನಿವರ್ಸಿಟಿಗೂ ಮತ್ತು ಆ ಪ್ರಾದೇಶಿಕತೆಗೂ ಬಹಳ ಲಿಂಕ್ ಇರಬೇಕಾಗುತ್ತೆ. ಯಾಕೆಂದ್ರೆ ಯೂನಿವರ್ಸಿಟಿಗಳು ರಿಸರ್ಚ್ ಸೆಂಟರ್ ಆಗಬೇಕು, ಬರೀ ಅಕಾಡೆಮಿಕ್ ಸೆಂಟರ್ ಆಗೋದಲ್ಲ. ದ ಶುಡ್ ಬಿ ಎ ವೆರಿ ರಿಸರ್ಚ್, ಅದು ಇಟ್ ಈಸ್ ಬೇಸ್ ಆಫ್ ದಿಸ್ ಏರಿಯಾ, ಏರಿಯಾ ಬೇಸ್ ಆಗಿರ್ಬೇಕಾಗುತ್ತೆ. ಈಗ ನಾನು ಹಾರ್ಟಿಕಲ್ಚರ್ ತಗೊಂಡಾಗ ಏನೋ ಬಿಜಾಪುರದಲ್ಲಿ ಬೆಳೀತಾರೆ ಪರವಾಗಿಲ್ಲ, ಬಟ್ ಇಲ್ಲಿ ಹಾರ್ಟಿಕಲ್ಚರ್ ಬೆಲೆಗೋ ಅಲ್ಲಿಗೋ ಏನ್ ಸಂಬಂಧ ಇರುತ್ತೆ? ನನ್ನ ಡಿವಿಷನ್ ಫ್ರಾಗ್ಮೆಂಟೇಷನ್ ತಪ್ಪಿಸಬೇಕು ಅನ್ನೋದು ನನ್ನ ಫಸ್ಟ್ ಇಂಟೆನ್ಷನ್. ದೌರ್ಭಾಗ್ಯ ಅಂತಂದ್ರೆ ಅಗ್ರಿಕಲ್ಚರ್ ಯಾರು ಜಾಯಿನ್ ಆಗ್ತಾರಲ್ಲ ಹುಡುಗರುಗಳು, ಯಾಕೆ ಜಾಯಿನ್ ಆಗ್ತೀಯ ಅಂತಂದ್ರೆ, ಒಂದು ಮೆಡಿಕಲ್ ಸಿಗಲಿಲ್ಲ ಅಗ್ರಿಕಲ್ಚರ್ಗೆ ಹೋಗ್ತೇನೆ, ಅಗ್ರಿಕಲ್ಚರ್ ಸಿಕ್ಕಿದ್ರಿಂದ ಕೆಲಸ ಬೇಗ ಸಿಗತ್ತೆ, ಈ ಕೃಷಿ ಬಗ್ಗೆ ಅದಕ್ಕೂ ಇದಕ್ಕೂ ಏನು ತಾಳೆನೆ ಆಗ್ತಾ ಇಲ್ವಲ್ಲ ಅವ್ರು ಓದಿದ್ದು ಅಂತ. ಕೃಷಿ ಒಂದೇ ಅಲ್ಲ, ಈಗ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿರ್ತಾನೆ, ನಾಳೆ ಸಾಫ್ಟ್ವೇರ್ಗೆ ಹೋಗ್ತಾನೆ, ಕಂಪ್ಯೂಟರ್ ಸೈನ್ಸ್ ಎಂಥದೋ ಒಂದು ಕೋರ್ಸ್ ಮಾಡ್ಕೊಂಡು ಈ ಪರ್ಫೆಕ್ಷನ್ಗೆ ಅದನ್ನ ಅವನ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ಕೊಳ್ಬೇಕಾದಂತ ಈ ಸಿಸ್ಟಮ್ ಆಫ್ ಎಜುಕೇಷನ್ ನಮ್ಮ ಹತ್ರ ಇಲ್ಲ. ಬಟ್ ಎಜುಕೇಷನ್ ಮೂಲಭೂತವಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಹ್ಯೂಮನ್ ಬೀಯಿಂಗ್ ಅಪ್ಗ್ರೇಡೇಷನ್ ಅನ್ನೋಕ್ಕಿಂತನೂ ಬುದ್ಧಿ ಬೆಳವಣಿಗೆಗಿಂತನೂ ಹೊಟ್ಟಿಗೋಸ್ಕರ ವಿದ್ಯಾಭ್ಯಾಸ ಆಗ್ಬಿಟ್ಟಿದೆ, ಈಗ ಬದುಕಿಗೋಸ್ಕರ ವಿದ್ಯಾಭ್ಯಾಸ ಆಗ್ಬಿಟ್ಟಿದೆ. ಮಕ್ಕಳ ಚಿಂತನೆನೂ ಹಂಗೆ ಆಗಿದೆ, ನಾನು ಇಂಟ್ರೆಸ್ಟ್ಗೋಸ್ಕರ ನಾನು ಯಾವ ಸಬ್ಜೆಕ್ಟ್ ತಗೋಬೇಕು ಅಂತಿನಲ್ಲ, ಅದ್ರಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ, ಅದಕ್ಕೆ ಜಾಸ್ತಿ ಕೊಡ್ತೀವಿ. ಅದಕ್ಕೆ ಹಂಗಾರೆ ಇವತ್ತು ಒಂದಷ್ಟು ದಿನ ಸಾಫ್ಟ್ವೇರ್ ಇತ್ತು, ಜನ ಎಲ್ಲ ಇಂಜಿನಿಯರ್ ಇಂಜಿನಿಯರ್ ಅಂದ್ರು. ಈಗ ಸಾಫ್ಟ್ವೇರ್ ಸ್ವಲ್ಪ ಕ್ಲೋಸ್ ಆದ ತಕ್ಷಣ ಈಗ ಇನ್ಯಾವುದೋ ಒಂದು ಬಯೋಟೆಕ್ನಾಲಜಿ ಅಂತಂದ್ರು ಬಯೋಟೆಕ್ನಾಲಜಿಗೆ ಹೋದ್ರು. ಹಾಗಲ್ಲ, ಎಲ್ಲ ಸಮಾನವಾಗಿ ಅವಕಾಶಗಳಿಗೆ ಸೃಷ್ಟಿ ಮಾಡಬೇಕಾಗತ್ತೆ ಒಂದು, ಆಮೇಲೆ ಸಮಾನವಾಗಿ ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೂ ಅಷ್ಟೇ, ಅವ್ರ ಇಂಟ್ರೆಸ್ಟ್ ಸಬ್ಜೆಕ್ಟ್ನಲ್ಲಿ ಎಕ್ಸ್ಪರ್ಟ್ ಆದಾಗ ಮಾತ್ರ ಅವರಿಗೆ ಎಕ್ಸ್ಪರ್ಟೈಸೇಷನ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ದರೆ ಈಗೇನು, ನಾನು ಇಂಜಿನಿಯರಿಂಗ್ ಮಾಡ್ಕೊಂಬಂದನು, ನಾಳೆ ಇಲ್ಲೇನೋ ವ್ಯವಸಾಯ ಮಾಡಕ್ಕೆ ಬರ್ತೀನಿ. ವ್ಯವಸಾಯದ ಫ್ಯಾಮಿಲಿನಿಗೆ ಮೂಲಭೂತವಾಗಿ ಸ್ವಲ್ಪ ವ್ಯವಸಾಯದ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. 100 ಮಕ್ಕಳು ವ್ಯವಸಾಯ ಫ್ಯಾಮಿಲಿಯಿಂದ ಬಂದರೆ 75 ಮಕ್ಕಳಿಗೆ ವ್ಯವಸಾಯ ಇಂಟ್ರೆಸ್ಟ್ ಇರುತ್ತೆ, ಇನ್ನು 25 ಮಕ್ಕಳು ಬೇರೆ ಸ್ಕಿಲ್ಲಲ್ಲಿ ಬೈರ್ಬೋದು, ಅವರು ಅದಕ್ಕೆ ಬೇರೆ ಹೋಗಲಿ. ಇವರಿಗೆ ಅಗ್ರಿಕಲ್ಚರ್ ಇಂಪಾರ್ಟೆನ್ಸ್ ಇರಬೇಕಾಗುತ್ತೆ, ಅದರಲ್ಲೂ ಏರಿಯಾ ಬೇಸ್ ಅಗ್ರಿಕಲ್ಚರ್ ಬಂದ್ರೆ ಯೂಸ್ಫುಲ್ ಆಗುತ್ತೆ. ವೆನಿಲಾ ಇದ್ದಕ್ಕಿದ್ದಂಗೆ ಕಮ್ಮಿ ಆಗೋಯ್ತು. ಏನು ಒಂದು ಕಾಲದಲ್ಲಿ ಅದರ ಬೆಲೆ ಅಂತಂದ್ರೆ ಯಾರು ಕೇಳಿ ವೆನಿಲಾ ಬೆಳಿತೀನಿ ಅಂತಿದ್ರು. ಈ ರೀತಿಯಾಗಿ ಯಾಕಾಗತ್ತೆ ಏರುಪೇರು ಅಂತ. ಬಹಳ ಮುಖ್ಯವಾಗಿ ಏನಾಗಿದೆ ಅಂತಂದ್ರೆ ಇವೆಲ್ಲ ವರ್ಲ್ಡ್ ಮಾರ್ಕೆಟ್, ಫುಡ್ ಮಾರ್ಕೆಟ್ ಅಲ್ಲ, ಇದೇನು ಇವು ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಇರೋದು. ಈಗ ಯಾರು ವೆನಿಲಾ ಬೆಳೀತಿದ್ದಾರೆ, ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಏರಿಯಾಕ್ಕೆ ವೆನಿಲಾ ಬೆಳೀರಿ, ಅದಕ್ಕಿಂತ ಜಾಸ್ತಿ ಬೆಳಿಬೇಡಿ ಅನ್ನೋದನ್ನ ವೈಜ್ಞಾನಿಕವಾದಂತ ಒಂದು ಪಾಲಿಸಿ ಇಲ್ಲ. ಈಗ ಈಗ ನೋಡಿ ಬಹಳ ಅಪಾಯ ಅಂತಂದ್ರೆ ಇವತ್ತು ಅಡಕೆ ರೇಟ್ ಜಾಸ್ತಿ ಇದೆ. ತಮಿಳ್ನಾಡಿನಂತ ಅಥವಾ ಬಳ್ಳಾರಿ ಅಂತ ಫಲವತ್ತಾದಂತ ಭತ್ತ ಬೆಳೆಯೋ ಪ್ರದೇಶನ ಅಡಿಕೆ ಬೆಳೆಯೋ ಕನ್ವರ್ಷನ್ ಆಗ್ತಾ ಇದೆ. ಅದನ್ನ ಜನ ತಪ್ಪು ಅನ್ನಲ್ಲ, ಪ್ರಾಫಿಟ್ ಈಗ ಭತ್ತ ಬೆಳೆಯಕ್ಕೂ ಸಬ್ಸಿಡಿ ಕೊಟ್ಟು ಆ ಪ್ರಾಫಿಟ್ ಕ್ರಿಯೇಟ್ ಮಾಡಿ ಫುಡ್ ಕ್ರಾಪ್ ಉಳಿಸ್ಬೇಕು. ಫುಲ್ ಹಾರ್ಟಿಕಲ್ಚರ್ ಕನ್ವರ್ಟ್ ಆಗ್ಬಿಟ್ರೆ ನಾಳೆ ಊಟಕ್ಕೆ ಏನ್ ಮಾಡ್ತೀರಿ ನೀವು? ಕೇರಳ ಒಂದೇ ಕಡೆ ಆ ಕಾನ್ಸೆಪ್ಟ್ ಯೋಚನೆ ಮಾಡಿ 5,000 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದಾರೆ. ಚನ್ನಗಿರಿ ಹತ್ರ ನೀವು ನೋಡಿರ್ಬೋದು, ಬೋರ್ಗಳು ಕೊರಿತಾ ಇದಾರೆ ಅಡಿಕೆ ತೋಟಗಳು ಹಾಕಿ. ಹೌದು, ಅದು ಅಷ್ಟೇ, ಓವರ್ ಎಕ್ಸ್ಪ್ಲಾಷನ್ ಆಫ್ ದಿ ಅಂಡರ್ಗ್ರೌಂಡ್ ವಾಟರ್ ಕ್ಯಾಲ್ಕುಲೇಷನ್ ಹಾಕ್ಬೇಕಾಗತ್ತೆ. ಇಷ್ಟು ಓವರ್ ಮೊದಲು ನೋಡಿ ತೆಗ್ದು ಹಾಕ್ಬಿಟ್ರು. ವೆಸ್ಟರ್ನ್ ಘಾಟ್ ಇತ್ತು, ಸಾಯಿಲ್ ಕನ್ಸರ್ವೇಷನ್ ಇತ್ತು, ವಾಟರ್ ಕನ್ಸರ್ವೇಷನ್ ಇತ್ತು, ಇವೆಲ್ಲವನ್ನು ತೆಗೆದಾಕ್ಬೇಕು. ಸಾಯಿ ಯಾವುದು ಇಲ್ಲ, ಸಾಯಿಲ್ ಕನ್ಸರ್ವೇಷನ್ ಆಕ್ಟಿವಿಟೀಸು ಇಲ್ಲ, ವಾಟರ್ ಕನ್ಸರ್ವೇಷನ್ ಆಕ್ಟಿವಿಟೀಸು ಇಲ್ಲ. ನಾವೀಗ ಹೆಚ್ಚು ಕಮ್ಮಿ 1 ಮಿಲಿಯನ್ಗಿಂತ ಹೆಚ್ಚು ನೀರನ್ನ ಅಂಡರ್ಗ್ರೌಂಡ್ ವಾಟರ್ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ. ಆದ್ರೆ 25% ಆಫ್ ದಿ ವಾಟರ್ಸ್ ಈಗ ವಾಟರ್ ಕನ್ಸರ್ವೇಷನ್ ಆಗ್ತಾ ಇಲ್ಲ. ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ರೈತರ ಬವಣೆ ಬಹಳ ಇರುತ್ತೆ, ಅದನ್ನ ಕೇಳೋರಿಲ್ಲ ಹೇಳೋರಿಲ್ಲ. ಈ ಅಡಿಕೆಗಂತೂ ಈ ಕೊಳೆ ರೋಗ ಸಾಕಾಗಿ ಹೋಗ್ಬಿಟ್ಟಿದೆ, ಜೊತೆಗೆ ಮಂಗನ ಕಾಟಗಳಿಂದ ನಾವು ಬಿಡುಗಡೆ ಇಲ್ಲ ಅಂತ ಹೇಳ್ತಾರೆ. ನಿಜಕ್ಕೂ ಏನು ಮಲೆನಾಡಿನ ರೈತ ಏನ್ ಸಮಸ್ಯೆ ಅನ್ನೋದು? ಅದನ್ನೇ, ಅದೇ ರಿಸರ್ಚ್ ಹೇಗಾಗಬೇಕು ಅಂತಂದ್ರೆ ಈಗ ನಮ್ಮ ಮಂಗನೂ ಬೇಕು ಅಡಿಕೆನೂ ಬೇಕು. ನೋಡಿ ಈಗ ಫಾರೆಸ್ಟ್ ಮಂಗ ನಮ್ಮ ಜಮೀನಿಗೆ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದಾವೆ, ಮೇನ್ ರೀಸನ್ ಏನು? ಅಲ್ಲಿ ಅಲ್ಲಿ ಫ್ರೂಟ್ ಈಲ್ಡಿಂಗ್ ಯಾವುದು ಇಲ್ಲ. ಈಗ ಸುಮ್ಮನೆ ಅಲ್ಲಿ ಅಂತದ ನೀವು ನೀಲಗಿರಿ ಅವೆಲ್ಲ ಯುಕೋಲಿಪ್ಟಸ್ ನೋಡೋ ಬದಲು ಹೈಬ್ರಿಡ್ ವೆರೈಟಿ ಡೆವಲಪ್ ಮಾಡಿ ಹಲ್ಸು ಅಂತವನ್ನೆಲ್ಲ 3 ವರ್ಷ 2 ವರ್ಷಕ್ಕೆ ಬರ ಇಡೀ ಕಾರಲ್ಲಿ ಬೆಳೆಸಿ ಬೆಂಬರ್ಲ್ಯಾಂಡ್ ಇತ್ತು ಅಂತವೆ. ಅವಾಗ ಅಲ್ಲಿ ತಿನ್ಕೊಂಡಿರ್ತಾವೆ, ಇಲ್ಲಿ ಆಟೋಮೆಟಿಕ್ ಆಗಿ ಬರಲ್ಲ. ಈ ತರ ಸಾಮರಸ್ಯನ ಸೃಷ್ಟಿ ಮಾಡ್ಬೇಕು ಅಷ್ಟೇ ಹೊರತು ಅದೇನು ಮಾಡದೆ ಇಲ್ಲಿ ಗದತ್ತಿನ ಮಂಗನ್ ನೀವು ಮುಟ್ಟೆ ಹೆದರ್ಸ್ಬೇಡಿ ಬೆದರ್ಸ್ಬೇಡಿ ಅಂತಂದ್ರೆ. ಮಂಕಿ ಪಾರ್ಕ್ ಮಾಡೋ ಅಂತ ಆಲೋಚನೆನೂ ಇತ್ತು. ಸುಮ್ಮನೆ ಈ ಪಾರ್ಕ್ ಗಳೆಲ್ಲ ಪ್ರಾಕ್ಟಿಕಲೇ ಅಲ್ರಿ, ಮಂಕಿ ಪಾರ್ಕ್ ಮಾಡಿ ಏನ್ ಬೇಲಿ ಹಾಕಿರ್ತ ಮಂಗ ಬೇಲಿ ಹಾರಲ್ಲ. ಇಟ್ಸ್ ಅ ನ್ಯೂಸೆನ್ಸ್. ರಾಜೇಂದ್ರ ಅವರಿಗೆ ಒಂದ್ ರೀತಿ ವೈರುಧ್ಯಗಳನ್ನು ನೋಡ್ತಾ ಇದ್ದೀರಿ, ಪ್ರಿನ್ಸಿಪಲ್ ಆಗಿ ಬದುಕ್ತಾ ಇರೋರನ್ನು ನೋಡ್ತಾ ಇದ್ದೀರಿ. ಇವೆರಡರ ಮಧ್ಯದಲ್ಲಿ ಒಂದು ಯುವ ಜನಾಂಗ ಯಾವ ರೀತಿ ತಮ್ಮ ಜೀವನವನ್ನ ಕಂಡ್ಕೋಬೇಕು ಅನ್ಸುತ್ತೆ? ಬಹಳ ಮುಖ್ಯವಾಗಿ ಯುವಕರು ಡಿರೈಲ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಇಟ್ಸ್ ಎ ಕಾರ್ಪೊರೇಟ್ ಇನ್ಫ್ಲೂಯೆನ್ಸ್. ಈಗೇನಾಗಿದೆ, ವ್ಯಾಲ್ಯೂ ಬೇಸ್ ಗಿಂತ ಮನಿ ಬೇಸ್. ರೆಕಗ್ನೇಷನ್ ಆಫ್ ಹ್ಯೂಮನ್ ಬೀಯಿಂಗ್ ಎಲ್ಲಾಗಿದೆ ಅಂದ್ರೆ ನಿಮ್ಮ ಹತ್ರ ದುಡ್ಡು ಇದ್ರೆ ನೀವು ದೊಡ್ಡ ಲೀಡರ್, ದೊಡ್ಡ ಮನುಷ್ಯ. ದುಡ್ಡು ಇಲ್ಲದೆ ಇದ್ರೆ ಅವನು ಎಷ್ಟೇ ವ್ಯಕ್ತಿಗತವಾಗಿ ಒಳ್ಳೆ ಮನುಷ್ಯ ಆಗಿದ್ರು ಅವನಿಗೆ ಬೆಲೆ ಇಲ್ಲ. ಇದು ಬದಲಾವಣೆ ಆಗ್ಬೇಕು ಅಂತಂದ್ರೆ ಹಣದ ಪ್ರಾಬಲ್ಯ ಸ್ವಲ್ಪ ಕಡಿಮೆ ಆಗ್ಬೇಕು. ಈ ವ್ಯಾಲ್ಯೂ ಬೇಸ್ ಸೊಸೈಟಿ ಕ್ರಿಯೇಟ್ ಆಗ್ಬೇಕು. ಆಶಾವಾದ ಬರುತ್ತೆ, ದುಡ್ಡೇ ಮುಖ್ಯ ಅಲ್ಲ, ಬಟ್ ವಿ ಮಸ್ಟ್ ಬಿ ಆ ಪಾಲಿಸಿ ಗೌರ್ಮೆಂಟ್ ಸ್ಟ್ರಕ್ಚರ್ಸ್ ಇವೆಲ್ಲವೂ ಬದಲಾದಾಗ, ಎಜುಕೇಶನ್ ಸಿಸ್ಟಮ್ ಇವೆಲ್ಲವೂ ಬದಲಾದಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಇವ್ರು ಪೆಡುಗಬಿ ಬಗ್ಗೆನೆ ಜಾಸ್ತಿ, ಅಕಾಡೆಮಿಕ್ ಕೋರ್ಸ್ ಬಗ್ಗೆನೆ ಜಾಸ್ತಿ ಯೋಚನೆ ಮಾಡಿದ್ದಾರೆ, ಈ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆನೆ ಯೋಚನೆ ಮಾಡ್ತಾ ಇಲ್ಲ, ಮತ್ತೊಂದು ಅನಾಹುತ ಆಗ್ಬೋದು. ಅದರಿಂದ ಈ ವ್ಯಾಲ್ಯೂ ಬೇಸ್ ಎಜುಕೇಶನ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಬದಲಾಗುತ್ತೆ, ಬಟ್ ಲೈಫ್ ಸೈಕಲ್ ಅಲ್ಲ. ಏನೋ ಒಂದು ಬದಲಾವಣೆ ಸೊಸೈಟಿ ಅಥವಾ ಪ್ರಕೃತಿ ತನ್ನ ಐಡೆಂಟಿಟಿನ ಉಳಿಸ್ಕೊಂಡೇ ಉಳಿಸ್ಕೊಳ್ಳುತ್ತೆ. ಬಹುಶಃ ಆ ಆಶಾ ಭವನ ಇದೆ. ಒಂದಿನ ಯೂತ್ಸ್ಗೂ ಇದೆಲ್ಲ ಬೇಜಾರಾದ ದುಡ್ಡಿಗಿಂತ ಈಗ ಎಷ್ಟೋ ಜನ ಐಟಿ ಸೆಕ್ಟರ್ ವಾಪಸ್ ಬಂದು ವ್ಯವಸಾಯ ಮಾಡ್ತೀನಿ ಅಂತಾರೆ. ಆ ತರ ಬರಬೇಕು, ಬರುತ್ತೆ ಆಶಾವಾದ ಇಟ್ಟುಗಳನ್ನು ಒಳ್ಳೇದಾಗುತ್ತೆ ಅಂತ ಬಂದ್ರೆ ಸೊಸೈಟಿಗೆ ಒಳ್ಳೇದಷ್ಟೇ. ಸಾಮಾನ್ಯವಾಗಿ ಚಿತ್ರನಟರಿಗೆ ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ಕೈ ಚೆನ್ನಾಗಿ ನಡೀತಿದ್ದಾಗ ಮಾರ್ಕೆಟ್ ಇದ್ದಾಗ ಒಂದು ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಳ್ಳಿ, ನಿಮಗೆ ಕೊನೆಗಾಲದಲ್ಲಿ ಅದು ಆಸರೆ ಆಗತ್ತೆ ಅಂತ. ಆ ತರ ಮಾಡಿರೋರ್ನು ನೋಡಿದೀವಿ, ಪೂರ್ತಿ ಕಳ್ಕೊಂಡು ಬೀದಿಗೆ ಬಂದಿರೋರ್ನು ನೋಡಿದೀವಿ. ಈ ಒಂದು ಅಡಿಕೆ ರೇಟು ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಅನ್ನೋದಕ್ಕಿಂತ ಒಂದು ತಕ್ಕ ಮಟ್ಟಿಗೆ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ರೈತರು ತಮ್ಮ ಹಣಕಾಸಿನ ಮಟ್ಟವನ್ನ ಹೇಗೆ ಕಾಪಾಡ್ಕೋಬೇಕು, ಹೇಗೆ ದುಂದುವೆಚ್ಚ ಮಾಡಬಾರದು ಅಂತೀರಿ? ಇಲ್ಲ, 95ನಲ್ಲಿ ಒಂದ್ಸರಿ ಅಡಿಕೆ ರೇಟ್ ಜಾಸ್ತಿ ಆದಾಗ ಸಾಗರದಲ್ಲಿ ಅಡಿಕೆ ಬೆಳೆಗಾರರ ಸ್ಟೆಬಿಲಿಟಿ ಬಗ್ಗೆ ಒಂದು ಕಾನ್ಫರೆನ್ಸ್ ಮಾಡಿದ್ರು. ಅವತ್ತೇನು ಯೋಚನೆ ಮಾಡಿದ್ರು ಅಂದ್ರೆ, ಅವತ್ತು ಕೂಡ ಹೆಚ್ಚು ಕಮ್ಮಿ 1 ಲಕ್ಷಕ್ಕೆ ಹತ್ರ ಹೋದಾಗ ಅವರೊಂದು ತೀರ್ಮಾನ ತಗೊಂಡ್ರು, ಇನ್ ಮುಂದೆ ನಾವು ಒಂದು ಅಡಿಕೆ ಗಿಡನೂ ನೆಡಲ್ಲ, ಇನ್ನು 3 ವರ್ಷದಲ್ಲಿ ನಾವು ಪ್ರತಿಯೊಬ್ಬರು ಸಾಲ ತೀರಿಸಿ ನಮ್ಮ ಇನ್ಕಮಿನ 25% ಡೆಪಾಸಿಟ್ ಇಟ್ಟ ಸ್ಟೇಜಿಗೆ ಹೋಗ್ತೀವಿ ಅಂತಂದ್ರೆ ಅಂದ್ರೆ ಹಿಂದಿನ ಎಕಾನಮಿ ಹೆಂಗಿತ್ತು ಅಂತಂದ್ರೆ ಮೊದಲು ನಮ್ಮ ತಂದೆ ತಾಯಿಯರೆಲ್ಲ ಹೇಳರು, ಹೋದಷ್ಟು ಬೆಳೆನ ಯುಗಾದಿಗೆ ಮಾರ್ತಿದ್ರು. ಈಗ ನಾವು ಯುಗಾದಿಗೆ ಮುಂದಿನ ವರ್ಷದ ಅರ್ಧ ಬೆಳೆ ಸಾಲ ಮಾಡಿರ್ತೀವಿ. ಸಿಸ್ಟಮ್ ಈ ಬೆಲೆ ಇದ್ದಾಗ ನಾವು ತಂದ್ಕೊಂಡ್ರೆ ಮುಂದೆ ಸರ್ವೈಲ್ ಆಗುತ್ತೆ. ಯಾಕೆಂತಂದ್ರೆ ಇದು ಪ್ಲಾಂಟೇಶನ್ ಕ್ರಾಪ್ಸ್, ಎನಿ ಪ್ಲಾಂಟೇಶನ್ ಕ್ರಾಪ್ಸ್. ಬಹಳ ಮುಖ್ಯವಾಗಿ ಪ್ಲಾಂಟೇಶನ್ ಕ್ರಾಪ್ ಬೆಳೆಯೋ ರೈತರಿಗೆ ನಾನು ಅಡ್ವೈಸ್ ಏನಂದ್ರೆ, ಫಸ್ಟ್ ಇವತ್ತು ರೇಟ್ ಇದೆ, ಫಸ್ಟ್ ಸಾಲ ತೀರಿಸ್ಕೊಳ್ಳಿ, ಎಕನಾಮಿಕ್ ಸ್ಟೆಬಿಲಿಟಿ ಮಾಡ್ಕೊಳ್ಳಿ. ನೀವು ಅಟ್ಲೀಸ್ಟ್ ಗೌರಿ ಹಬ್ಬಕ್ಕೆ ಹೋದಷ್ಟು ಬೆಳೆನ ಗೌರಿ ಹಬ್ಬಕ್ಕೆ ಮಾರದೇ ಇದ್ರು, ಹೋದಷ್ಟು ಬೆಳೆ ಯುಗಾದಿವರೆಗಾರು ಇಟ್ಕೊಳ್ಳುವಂತ ಯೋಜನೆ ರೂಪಿಸಿಕೊಂಡ್ರೆ ಮಾತ್ರ ಸರ್ವೈಲ್ ಆಗ್ತೀರಿ. ಇದ್ರ ಮತ್ತೆ ಬೀದಿಗೆ ಬರೋದಿವ್ ರೈತರು, ರೈತರ ಕಷ್ಟ ಬಗೆಹರಿಯ. ನಮ್ಮ ಪೂರ್ವಿಕರು ನಮಗೆ ಹಾಕೊಟ್ಟಿದ್ದು, ನಮ್ಮ ತಂದೆ ತಾಯಿ ಹೇಳೋರು, ಯಾವತ್ತು ಅಟ್ಟೆ ಅಡಿಕೆನ ಅವರು ಗೌರಿ ಹಬ್ಬದವರಿಗೆ ಮಾರಾರಂತೆ. ಇವತ್ತು ನಾವು ಗೌರಿ ಹಬ್ಬ ಅಲ್ಲ ಸರ್, ಏಪ್ರಿಲ್ಗೆ ನಾವು ಮುಂದಿಂದ ಅಡಿಕೆ ಬೆಳೆ ಕುಯ್ದು ತಿಂತಾ ಇದೀವಿ. ಒಳ್ಳೇದು ರಾಜೇಂದ್ರ ಅವರು, ಮುಖ್ಯವಾಗಿ ನಿಮ್ಮ ಮಾತಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ದುಡ್ಡು ಬಂತು ಮೋಜು ಮಸ್ತಿ ಬೇಡ, ನಿಮ್ಮ ಸಂಸಾರ ಮತ್ತೆ ಇನ್ನೊಂದು ಎರಡು ಮೂರು ವರ್ಷ ಹೇಗೆ ನಡೆಸೋದು, ಅಕಸ್ಮಾತ್ ಬೆಳೆ ಇಳುವರಿ ಕಮ್ಮಿ ಆದರೆ, ಈ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸುಸಜ್ಜಿತವಾಗಿ ಜೀವನ ಮಾಡಿ ಅಂತ ಹೇಳಿ ಒಂದು ಸಲಹೆಯನ್ನ ಕೊಟ್ಟಿದ್ದೀರಿ. ನಿಮಗೂ ಧನ್ಯವಾದ, ಆಕಾಶವಾಣಿಗೂ ಧನ್ಯವಾದಗಳು. ಇದುವರೆಗೆ ಮಲೆನಾಡಿನ ಕೃಷಿ ಅನುಭವ ಕುರಿತು ಎನ್ನಾರ್ಪುರ ತಾಲೂಕು ದ್ವಾರಮಕ್ಕಿಯ ಎಲ್ಎಂ ಸತೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಂಎ ಸುದರ್ಶನ. ಈಗ ಪರಿಸರ ಗೀತೆ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ. ಮೋಡ ಮಳೆಯು ವೃಕ್ಷದಿಂದ ನೆರಳು ಭಾಗ್ಯ, ವೃಕ್ಷದಿಂದ ಮೋಡ ಮಳೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ. ಹಸಿರು ಕ್ರಾಂತಿಯಿಂದ ಜಗದ ಏಳಿಗೆಯಾಗಲಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ,